ಫಾರೆಕ್ಸ್ ಟ್ರೇಡಿಂಗ್ ಈಗ ಒಂದು ಟ್ರೇಡ್ ನಲ್ಲಿ ಸಿಕ್ಸರ್ ಏ ಸಿಕ್ಕೊಂಡ ಪ್ರಸಿದ್ಧ ಮೊದಲು ಸೇಫ್ಟಿ ಇಲ್ಲಾಂದ್ರೆ ಕ್ಲೀನ್ ಬೋಲ್ಡ್ ಅನ್ಆಥರೈಸ್ಡ್ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಅಂದ್ರೆ ನಷ್ಟ ಮೋಸ ಅಥವಾ ಕಾನೂನು ಕ್ರಮದ ಭಯ ಅಂದ್ರೆ ನಷ್ಟದ ಹ್ಯಾಟ್ರಿಕ್ ಅದಕ್ಕೆ RBI ವೆಬ್ಸೈಟ್ ಗೆ ಹೋಗಿ ಆಥರೈಸ್ ಲಿಸ್ಟ್ ತಿಳ್ಕೊಳ್ಳಿ RBI ಹೇಳುತ್ತೆ ಜಾಣರಾಗಿರಿ ಜಾಗರೂಕರಾಗಿರಿ ಆಕಾಶವಾಣಿ ಚಿತ್ರದುರ್ಗ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ನಮ್ಮೆಲ್ಲ ಕೃಷಿಕ ಬಾಂಧವರಿಗೆ ಶರಣು ಶರಣಾರ್ಥಿಗಳು ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಶುದ್ಧ ಹಾಗೂ ಗುಣಮಟ್ಟದ ಹಾಲಿನ ಉತ್ಪಾದನೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಜೊತೆಗೆ ಹವಾಮಾನ ವರದಿ ಜನಪದ ಸಂಗೀತ ಮತ್ತು ರೈತರಿಗೆ ಸಲಹೆ ಕೇಳುವಿರಿ ವಾಸ್ಪಿ ಕ್ಲಬ್ ಚಿತ್ರದುರ್ಗ ಫೋರ್ಟ್ ರೋಟರಿ ಕ್ಲಬ್ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಮಹಿಳೆಯರ ಸ್ತನ ಕ್ಯಾನ್ಸರ್ ಉಚಿತ ತಪಾಸಣೆಯ ಮ್ಯಾಮೋಗ್ರಫಿ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 15/4/2025 ಮಂಗಳವಾರ ಹಮ್ಮಿಕೊಳ್ಳಲಾಗಿದೆ. ಸ್ಥಳ SRBMS ರೋಟರಿ ಬಾಲಭವನ DC ಸರ್ಕಲ್ ಹತ್ತಿರ ಚಿತ್ರದುರ್ಗ. ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಇದರ ಸದುಪಯೋಗವನ್ನು ಚಿತ್ರದುರ್ಗದ ಸಮಸ್ತ ಜನತೆ ಪಡೆದುಕೊಳ್ಳಲು ಕೋರಲಾಗಿದೆ. ಪ್ರಕಟಣೆ MH ಚಂದ್ರಶೇಖರ ಶೆಟ್ಟಿ ಜ್ಯುವೆಲರ್ಸ್ ಚಿತ್ರದುರ್ಗ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ಈಗ ಕೇಳಿ ಶುದ್ಧ ಹಾಗೂ ಗುಣಮಟ್ಟದ ಹಾಲಿನ ಉತ್ಪಾದನೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಈ ದಿನ ಶುದ್ಧ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆ ಯಾವ ರೀತಿ ಮಾಡಬೇಕು, ಅದರಿಂದ ಏನ್ ಅನುಕೂಲ ಆಗುತ್ತೆ, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಡ್ಲಿಕ್ಕೆ ಬಂದರೆ. ಸರ್, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ ಸರ್. ನಮಸ್ತೆ ಸರ್. ನಾವು ಈ ದಿನ ಶುದ್ಧ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಸರ್. ಈ ಶುದ್ಧ ಹಾಗೂ ಗುಣಮಟ್ಟದ ಹಾಲು ಅಂದ್ರೆ ಏನ್ ಸರ್? ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಹಾಲು ಅನ್ನೋ ಒಂದು ಪದಾರ್ಥ ಈ ಸಸ್ತನಿ ಪ್ರಾಣಿಗಳಲ್ಲಿ, ಅಂದ್ರೆ ಈ ಮ್ಯಾಮಲ್ಸ್ ಅಂತಾರೆ ಇಂಗ್ಲಿಷ್ ಅಲ್ಲಿ, ಈ ತರದ ಪ್ರಾಣಿಗಳಿಂದ ತಮ್ಮ ಮರಿಗಳನ್ನ ಸಾಕ್ಲಿಕ್ಕೆ ಸ್ರವಿಸ್ತಕ್ಕಂತ ದ್ರವ ಹಾಲು. ಇದು ಆಯಾ ಪ್ರಾಣಿಗಳು ತಮ್ಮ ತಮ್ಮ ಮರಿಗಳನ್ನ ಸಾಕ್ಲಿಕ್ಕೆ ಉತ್ಪತ್ತಿ ಮಾಡ್ತಕ್ಕಂತ ಒಂದು ದ್ರವ ಪದಾರ್ಥ. ಇತ್ತೀಚಿನ ದಿನಗಳಲ್ಲಿ ನಾವು ರಾಸುಗಳಿಂದ, ಅತಿ ಹೆಚ್ಚು ಹಾಲು ಉತ್ಪತ್ತಿ ಮಾಡ್ತಕ್ಕಂತ ರಾಸುಗಳಿಂದ ಅದನ್ನ ನಾವು ಮನುಷ್ಯರು ಸಹ ಉಪಯೋಗಿಸ್ಲಿಕ್ಕೋಸ್ಕರ ಈ ಹಾಲನ್ನ ನಾವು ಬಳಸ್ತಾ ಇದ್ದೇವೆ. ಇದನ್ನ ನಾವು 500 ರಾಸುಗಳಿಂದ ಅತಿ ಹೆಚ್ಚು ಹಾಲನ್ನ ಉತ್ಪತ್ತಿ ಮಾಡಿ ನಾವು ಇವತ್ತು ಒಂದು ಪೌಷ್ಟಿಕ ಆಹಾರವಾಗಿ, ಯಾಕೆಂದ್ರೆ ಹಾಲು ಅಂತಕ್ಕಂಥ ಒಂದು ಪದಾರ್ಥ ಅತ್ಯಂತ ಪೌಷ್ಟಿಕ ಆಹಾರ. ಸುಮಾರು 40 ಹೆಚ್ಚಿಗೆ ಅತ್ಯುತ್ತಮವಾದ ಪೋಷಕಾಂಶಗಳು ಹಾಲಿನಲ್ಲಿದೆ. ಇದನ್ನ ಅಮೃತಕ್ಕೆ ಹೋಲಿಸಿದರೆ, ಕಾರಣ ಏನಪ್ಪ ಅಂತಂದ್ರೆ ಇದರಲ್ಲಿ ದೊರೆಯತಕ್ಕಂಥ ಪೋಷಕಾಂಶಗಳು ಇನ್ಯಾವುದೇ ಒಂದು ಸಸ್ಯಜನ್ಯ ಆಹಾರ ಪದಾರ್ಥದಲ್ಲಿ ದೊರೆಯೋದಿಲ್ಲ. ಆ ಕಾರಣದಿಂದಾಗಿ ಈ ಹಾಲನ್ನ ನಾವು ಒಂದು ಅಮೃತಕ್ಕೆ ಹೋಲಿಸಿ ಇದೊಂದು ಅತ್ಯಂತ ಶ್ರೇಷ್ಠವಾದ ಆಹಾರ ಪಂಕ್ತಿನಲ್ಲಿ ನಾವು ಸೇರಿಸಿದ್ದೇವೆ. ಈಗ ನಾವು ಹೇಳ್ತಕ್ಕಂಥ ವಿಚಾರ ಇವತ್ತು ಹೈನುಗಾರಿಕೆ ರೈತರಿಗೆ ಸಂಬಂಧಪಟ್ಟಂತ ವಿಚಾರ. ಇವತ್ತು ರೈತ ಬಾಂಧವರು ತಾವು ಉತ್ಪತ್ತಿ ಮಾಡ್ತಕ್ಕಂಥ ಹಾಲು ಅತ್ಯಂತ ಗುಣಮಟ್ಟ ತುಂಬಾ ಕಡಿಮೆ ಆಗಿದೆ. ಅದರ ಜೊತೆಗೆ ಅವರು ಸಹ ಮಿಶ್ರತಳಿ ಹಸುಗಳನ್ನ ಸಾಕೊಂಡು ಅವುಗಳಿಂದ ಉತ್ಪತ್ತಿಯನ್ನು ಸಹ ಕಡಿಮೆ ತಗೊಂತ ಇದ್ದಾರೆ. ಹೀಗಾಗಿ ಅವರಿಗೆ ಆರ್ಥಿಕವಾಗಿ ನಷ್ಟ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವತ್ತು ನಾವು ರೈತರು ಏಕೆ ಶುದ್ಧ ಹಾಲನ್ನು ಉತ್ಪತ್ತಿ ಮಾಡಬೇಕು ಮತ್ತು ಅದರಿಂದ ಏನೇನು ಅನುಕೂಲಗಳಿದ್ದಾವೆ, ಯಾವ ರೀತಿ ಮಾಡಬಹುದು ಅನ್ನೋ ಒಂದು ವಿಚಾರವಾಗಿ ಇವತ್ತು ಸವಿಸ್ತಾರವಾಗಿ ತಿಳಿಸ್ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನಮ್ಮ ರೈತ ಬಾಂಧವರು ಯಾವುದೇ ಒಂದು ಹೈನುಗಾರಿಕೆ ಘಟಕದಲ್ಲಿ ಆಗಲಿ, ತಾವು ಸಾಕಿರ್ತಕ್ಕಂಥ ಹಸುಗಳಿಂದ ನಾಟಿ ಹಸು ಆಗಿರ್ಬೋದು, ಮಿಶ್ರತಳಿ ಹಸು ಆಗ್ಬೋದು, ಅವುಗಳ ಕೊಠಡಿಯಲ್ಲಿ ಸ್ವಚ್ಛತೆಯನ್ನು ಮೊದಲನೇದಾಗಿ ಕಾಪಾಡ್ತಾ ಇಲ್ಲ. ಈ ಕಾರಣದಿಂದ ಏನಾಗ್ತಾ ಇದೆ, ಹಾಲಿನ ಗುಣಮಟ್ಟ ಅಂದರೆ ಹಾಲಿನಲ್ಲಿ ಸಾಕಷ್ಟು ಬ್ಯಾಕ್ಟೀರಿಯಾಗಳು ಸೇರಿಕೊಂಡು ಹಾಲನ್ನು ಹಾಳು ಮಾಡ್ತದೆ ಅಂದರೆ ಕೆಡಿಸ್ತವೆ. ಈ ಕಾರಣಕ್ಕಾಗಿ ನಾವು ಈ ಶುದ್ಧ ಹಾಲಿನ ಉತ್ಪಾದನೆ ಮಾಡಬೇಕು ಅಂತ ನಾವು ಪ್ರೋತ್ಸಾಹ ಮಾಡ್ತಾಯಿದ್ದೇವೆ. ಇವತ್ತು ನಮ್ಮ ಭಾರತ ದೇಶದಲ್ಲಿ ಉತ್ಪತ್ತಿ ಮಾಡ್ತಕ್ಕಂಥ ಹಾಲು ಸರಾಸರಿ ಹಾಲು ಉತ್ಪಾದನೆ ಮಿಶ್ರತಳಿಗಳಿಂದ 5.3 ಲೀಟ್ರ್ ಪ್ರತಿ ರಾಸುಗಳಿಗಿದೆ. ಇದನ್ನೇ ನಾವು ಬೇರೆ ಬೇರೆ ಮುಂದುವರೆದ ದೇಶಗಳಿಗೆ ಹೋಲಿಸಿದರೆ ಪ್ರತಿ ದಿವಸ ಒಂದು ರಾಸುವಿನಿಂದ 35-40 ಲೀಟ್ರ್ ಅಂದರೆ ಸುಮಾರು ನಮ್ಮ ದೇಶಕ್ಕಿನ್ನ 7 ಅಥವಾ 8 ಪಟ್ಟು ಜಾಸ್ತಿಯನ್ನು ಹಾಲು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಹಾಗೆ ಅದನ್ನು ಶುದ್ಧವಾದ ವಾತಾವರಣದಲ್ಲಿ ಕರೀತಾ ಇದ್ದಾರೆ. ಈಗ ಮೊಟ್ಟ ಮೊದಲನೇದಾಗಿ ಶುದ್ಧ ಹಾಲು ಅಂತಂದರೆ ಏನು ಅಂತಂದರೆ, ನಾವು ಒಂದು ಆರೋಗ್ಯವಂತ ಹಸುವಿನಿಂದ ಶುದ್ಧವಾದ ವಾತಾವರಣದಲ್ಲಿ ಕರೀತಕ್ಕಂತ ಹಾಲಿಗೆ ನಾವು ಶುದ್ಧ ಹಾಲು ಅಂತ ಕರಿತೀವಿ. ಅಂದರೆ ಹಸು ಸಹ ಆರೋಗ್ಯಕರವಾಗಿರಬೇಕು. ನಾವು ಹಸುವಿನ ಆರೋಗ್ಯವನ್ನು ಕಡಿಮೆ ಮಾಡಿ ಅದಕ್ಕೆ ಅಪೌಷ್ಟಿಕತೆಯನ್ನು ಉಂಟು ಮಾಡಿ ಹಾಲನ್ನು ಕರೆದು ಆದರೆ ಅದನ್ನು ನಾವು ಶುದ್ಧ ಹಾಲು ಅಥವಾ ಗುಣಮಟ್ಟದ ಹಾಲು ಅಂತ ಕರೀಲಿಕ್ಕಾಗಲ್ಲ. ಇಲ್ಲಿ ಮುಖ್ಯವಾಗಿ ಹಸುವಿನ ಆರೋಗ್ಯನೂ ಇಂಪಾರ್ಟೆಂಟ್ ಆಗಿರುತ್ತೆ. ಈ ಒಂದು ಶುದ್ಧ ಹಾಲು ಉತ್ಪಾದನೆ ಮಾಡಲಿಕ್ಕೆ ರೈತ ಬಾಂಧವರು 5 ಕ್ರಮಗಳನ್ನು ಅವರು ನಿಜವಾಗಲೂ ಒಂದು ಕ್ರಮಬದ್ಧವಾಗಿ ಅನುಸರಿಸಬೇಕಾಗುತ್ತೆ. ಒಂದು ತಳಿ, ಒಂದು ಉತ್ತಮವಾಗಿರತಕ್ಕಂಥ ತಳಿಯನ್ನು ನಾವು 500 ಹಸುವಿನ ತಳಿಯನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಹಾಗೆ ಅದನ್ನು ವೈಜ್ಞಾನಿಕವಾಗಿ ವಸತಿ ಮತ್ತು ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ. ಅಂದರೆ ಶುದ್ಧವಾಗಿರತಕ್ಕಂಥ ಕೊಠಡಿ, ಇತ್ತೀಚಿನ ದಿನಗಳಲ್ಲಿ ಕೊಠಡಿನಲ್ಲಿ ರಬ್ಬರ್ ಮ್ಯಾಟ್ಸ್ ಅಂತ ನಾವು ಈಗ ಯೂಸ್ ಮಾಡ್ತೀವಿ. ಯಾಕೆಂದರೆ ಇದು ಒಂದು ಶುದ್ಧ ಹಾಲು ಉತ್ಪಾದನೆಗೆ ಒಂದು ಪೂರಕವಾದಂಥ ವಾತಾವರಣವನ್ನು ನಾವು ರಬ್ಬರ್ ಅಂದರೆ ರಬ್ಬರ್ ಹಾಸಿಗೆ ಹೆಚ್ಚಿಗೆ ಕೊಳೆಯಾಗೋದಿಲ್ಲ ರಾಸುಗಳಿಗೆ, ಆಮೇಲೆ ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಬೋದು ಮತ್ತು ಅಲ್ಲಿ ಯಾವುದೇ ಥರದ ಸೂಕ್ಷ್ಮಾಣುಜೀವಿಗಳು ಈ ಒಂದು ರಬ್ಬರ್ ಹಾಸಿಗೆ ಮೇಲೆ ಬೆಳೆಯೋದಿಲ್ಲ. ಆ ಕಾರಣದಿಂದಾಗಿ ನಾವು ಸುಧಾರಿತ ಹೈನುಗಾರಿಕೆ ಪದ್ಧತಿಯಲ್ಲಿ ಈ ರಬ್ಬರ್ ಮ್ಯಾಟ್ರನ್ನು ಸಹ ನಾವು ಬಳಸಿ ಅಂತ ಹೇಳ್ತೀವಿ. ಇದರ ಜೊತೆಗೆ ನಾವು ವೈಜ್ಞಾನಿಕವಾಗಿ ಒಂದು ಸ್ಥಳಾವಕಾಶವನ್ನು ರಾಸುಗಳಿಗೆ ಕೊಡಬೇಕಾಗುತ್ತೆ ಶುದ್ಧ ಹಾಲು ಉತ್ಪಾದನೆಯಲ್ಲಿ. ಕಾರಣ ಏನಂತಂದರೆ ಪ್ರತಿಯೊಂದು ರಾಸುಗಳಿಗೂ ಸಹ ನಿಂತ್ಕೊಳ್ಳಿಕ್ಕೆ ಮಲ್ಕೊಳ್ಳಿಕ್ಕೆ ಅದಕ್ಕೆ ನಾವು ದೇಹದ ತೂಕಕ್ಕೆ ಅನುಸಾರ ಸುಮಾರು ಒಂದು 400 ಕೆಜಿ ತೂಕ ಇರತಕ್ಕಂಥ ಹಸುಗೆ 60 ಚದರಡಿ ಜಾಗವನ್ನು ಕೊಡಬೇಕಾಗತ್ತೆ. ಇದು ನಿಂತ್ಕೊಳ್ಳೋ ಜಾಗ ಅಥವಾ ಮಲ್ಕೊಳ್ಳೋ ಜಾಗ. ಹಾಗೆ ನಾವು ಇದರ ಜೊತೆಗೆ ಉಸಿರಾಟದ ಜಾಗವನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಯಾಕೆಂತಂದರೆ ಸಗಣಿ ಗಾಂಜಲ ಇವೆಲ್ಲ ಕೊಟ್ಟಿಗೆನಲ್ಲಿ ಸೇರ್ತಕ್ಕಂಥ ಒಂದು ಜಾಗದಲ್ಲಿ ಅಮೋನಿಯಾ ಗ್ಯಾಸ್ ಉತ್ಪತ್ತಿಯಾಗಿ ಆಕ್ಸಿಜನನ್ನು ಕಡಿಮೆ ಮಾಡೋಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ನಾವು ಒಂದು ವೈಜ್ಞಾನಿಕವಾದ ಒಂದು ಹೈನುಗಾರಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಉಸಿರಾಟದ ಜಾಗವನ್ನು ಸಹ ನಾವು ಗಮನಿಸಬೇಕಾಗುತ್ತೆ. ಅಂದರೆ ರಾಸುಗಳಿಗೆ ಸುಮಾರು 800-900 ಘನ ಅಡಿ ಉಸಿರಾಟದ ಜಾಗವನ್ನು ಸಹ ನಾವು ಕಲ್ಪಿಸಬೇಕಾಗತ್ತೆ. ಇದರ ಜೊತೆಗೆ ಈ ಕೊಠಡಿ ಈ ರೀತಿಯ ಒಂದು ಸ್ಥಳಾವಕಾಶವನ್ನು ಕೊಟ್ಟು ನಾವು ಹಾಲನ್ನು ಕರೆಯುವಾಗ ಸುಧಾರಿತ ಕ್ರಮಗಳು ಅಂದರೆ ಹಾಲು ಕರಿತಕ್ಕಂಥ ವ್ಯಕ್ತಿ ತಾನು ವೈಯಕ್ತಿಕವಾಗಿ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮುಖ್ಯವಾಗಿ ಅವನು ಸಹ ಕೈಯನ್ನು ಕ್ಲೀನಾಗಿ ತೊಳ್ಕೋಬೇಕು, ಉಗುರುಗಳನ್ನು ಸರಿಯಾದ ರೀತಿಯಲ್ಲಿ ಕಟ್ ಮಾಡಿಕೊಂಡಿರಬೇಕು. ಹಾಲು ಕರೆಯ ಸಮಯದಲ್ಲಿ ಬೀಡಿ ಸಿಗರೇಟು ಈ ಥರದ ಯಾವುದೇ ಒಂದು ಇದನ್ನು ಅವರು ಸೇದಬಾರ್ದು. ಹಾಗೆ ಅದರ ಜೊತೆಗೆ ನಾವು ಬಳಸ್ತಕ್ಕಂಥ ಪದಾರ್ಥಗಳು ಏನಿದಾವಲ್ಲ, ಉದಾಹರಣೆಗೆ ಈ ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನೇ ನಾವು ಬಳಸಿ ಹಾಲನ್ನು ಕರಿಬೇಕು ಅಂತ ಹೇಳ್ತೀವಿ. ಇದಕ್ಕಿಂತ ಮುಂಚಿತವಾಗಿ ಹಸುವನ್ನು ಸ್ವಚ್ಛತೆ ಮಾಡಬೇಕು. ಹಸುವನ್ನು ಶುದ್ಧವಾದ ನೀರಿನಲ್ಲಿ ತೊಳೆದು ಒಂದು ಒಣಗಿದ ಟವಲ್ಲಲ್ಲಿ ಬಟ್ಟೆನಲ್ಲಿ ಒರೆಸಿ ಆನಂತರ ಹಾಲನ್ನು ಕರಿಬೇಕಾಗುತ್ತೆ. ಈ ಎಲ್ಲ ಕ್ರಮಗಳನ್ನು ನಾವು ಅನುಸರಿಸಲಿಕ್ಕೆ ಕಷ್ಟ ಅಂತ ಅನ್ನೋದಾದರೆ ಇತ್ತೀಚಿನ ದಿನಗಳಲ್ಲಿ ಈಗ ಹಾಲು ಕರೀಲಿಕ್ಕೆ ಮಿಷಿನ್ ಬಂದಿದೆ. ಈಗ ಹಾಲು ಕರೆಯೋ ಮಿಷಿನ್ ಏನಕ್ಕೆ ಬಂದಿದೆ ಅಂತಂದರೆ, ಒಂದು ಸಮಯದ ಉಳಿತಾಯ, ಹಸುವಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಏಕೆಂದರೆ ಅದು ತುಂಬ ಒಂದು ಮೃದುವಾದ ಒಂದು ವಾತಾವರಣದಲ್ಲಿ ಹಾಲನ್ನು ಕರೀತದೆ. ಹಾಗಾಗಿ ಅದರ ಜೊತೆಗೆ ಶುದ್ಧ ಹಾಲು ಉತ್ಪಾದನೆ ಮಾಡಲಿಕ್ಕೆ ಈ ಹಾಲು ಕರೆಯೋ ಮಿಷಿನು ತುಂಬ ಸಹಾಯ ಮಾಡುತ್ತೆ. ಇವೆಲ್ಲ ಕ್ರಮಗಳನ್ನು ರೈತ ಬಾಂಧವರು ಅಳವಡಿಸ್ಕೊಂಡ್ರೆ, ಕೈಯಲ್ಲಿ ಕರೆಯೋದಾದರೆ ವೈಯಕ್ತಿಕವಾದ ಸ್ವಚ್ಛತೆಯನ್ನು ಕಾಪಾಡಬೇಕು, ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಯನ್ನು ಬಳಸಬೇಕು, ಆಮೇಲೆ ಕರಿತಕ್ಕಂಥ ವಾತಾವರಣವನ್ನು ಸಹ ಸ್ವಚ್ಛವಾಗಿಟ್ಕೊಂಡು ಮಾಡಿದರೆ ಇದಾಗುತ್ತೆ. ಇಲ್ಲ ಅಂತಂದರೆ ಈಗ ಹಾಲು ಕರೆಯೋ ಮಿಷಿನನ್ನು ನೇರವಾಗಿ ಉಪಯೋಗಿಸಿದರೆ ಶುದ್ಧ ಹಾಲು ಉತ್ಪಾದನೆ ಮಾಡಲಿಕ್ಕೆ ತುಂಬ ಅವಕಾಶ ಇದೆ. ಇದು ಕೊಠಡಿಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ. ಇದರ ಜೊತೆಗೆ ರೈತ ಬಾಂಧವರು ಬರೀ ಸ್ವಚ್ಛತಾ ವಾತಾವರಣದಲ್ಲಿ ಮಾತ್ರ ನಾವು ಹಾಲನ್ನು ಗುಣಮಟ್ಟದ ಹಾಲು ಉತ್ಪಾದನೆ ಮಾಡೋಕ್ಕಾಗಲ್ಲ, ಪಶುಗಳಿಗೆ ಒಳ್ಳೆಯ ಸಮತೋಲನ ಪಶು ಆಹಾರ ಅಂತ ನಾವೇನು ಹೇಳ್ತೀವಲ್ಲ ಅದನ್ನು ಕೊಡಬೇಕಾಗತ್ತೆ. ಸಮತೋಲನ ಪಶು ಆಹಾರ ಅಂತಂದರೆ ಒಂದು ದಾಣಿ ಮಿಶ್ರಣವನ್ನು ಕೊಟ್ಟರೆ ಸಮತೋಲನ ಆಗೋದಿಲ್ಲ, ಅಥವಾ ಯಾವುದೋ ಒಂದು ಪೌಡ್ರು ಅಥವಾ ಮಿನರಲ್ ಮಿಕ್ಸರ್ ಪೌಡ್ರ್ ಹಾಕಿದರೆ ಸಮತೋಲನ ಆಗಲ್ಲ. ಆದರೆ ನಾವು ಪ್ರತಿಯೊಂದು ರಾಸುವಿಗೆ ಅದರ ದೇಹದ ತೂಕಕ್ಕೆ ತಕ್ಕಂಗೆ, ಅದರ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಾಮರ್ಥ್ಯಕ್ಕೆ ತಕ್ಕಂಗೆ ನಾವು ಆಹಾರವನ್ನು ನೀಡಬೇಕಾಗುತ್ತೆ. ಮೊದಲನೇದಾಗಿ ಅದರ ದೇಹವನ್ನು ನಿರ್ವಹಣೆ ಮಾಡೋಕ್ಕೆ ಇಂತಿಷ್ಟು ಸಸಾರಜನಕ ವಸ್ತುಗಳು, ಅಂದರೆ ಒಂದು ರಾಸುಗೆ ಅದರ ದೇಹದ ತೂಕ ಮತ್ತು ಅದರ ಉತ್ಪಾದನೆಗೆ ತಕ್ಕಂಗೆ ನಾವು ಸಮತೋಲನ ಆಹಾರವನ್ನು ನೀಡಬೇಕು. ಈಗ ಒಂದು ತಪ್ಪು ರೈತ ಬಾಂಧವರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಈ ಶುದ್ಧ ಹಾಲು ಅಂದರೆ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ತಿಂಡಿಯನ್ನು ಜಾಸ್ತಿ ಹಾಕಿದರೆ ಅವರಿಗೆ ಒಳ್ಳೆ ಹಾಲು ಗುಣಮಟ್ಟ ಬರುತ್ತೆ ಅಂತ ಕೆಲವು ಅಭಿಪ್ರಾಯ ಇದೆ. ಇದು ಭಾಳ ತಪ್ಪು ತಿಳುವಳಿಕೆ. ಇದು ಹಾಲನ್ನು ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕಷ್ಟೇ ಬರುತ್ತೆ, ಆದರೆ ಗುಣಮಟ್ಟವನ್ನು ಜಾಸ್ತಿ ಆಗಬೇಕಂದ್ರೆ ರಾಸುಗಳು ಸಾಕಷ್ಟು ಹಸಿರು ಮೇವು ಮತ್ತು ಒಣಮೇವನ್ನು, ಅದರಲ್ಲೂ ಮುಖ್ಯವಾಗಿ ಏಕದಳ ಧಾನ್ಯದ ಮತ್ತು ದ್ವಿದಳ ಧಾನ್ಯದ ಮೇವನ್ನು ಸಾಕಷ್ಟು ಅವು ಬಳಸಿದರೆ, ಅಂದರೆ ಪ್ರತಿಯೊಂದನ್ನು ಸಹ ನಾವು ವೈಜ್ಞಾನಿಕವಾಗಿ ಹೇಳಬೇಕು ಅಂತಂದರೆ, ಒಂದು ಒಂದು ರಾಸುವಿಗೆ ಪ್ರತಿ ದಿವಸ 10-15 kg ಏಕದಳ ಧಾನ್ಯದ ಹಸಿರು ಮೇವನ್ನು ಹಾಗೂ 5-6 kg ದ್ವಿದಳ ಧಾನ್ಯದ ಹಸಿರು ಮೇವನ್ನು ನಾವು ಕೊಡಬೇಕು. ಇದರ ಜೊತೆಗೆ ಒಂದು 2-3 kg ಅಷ್ಟು ದಾಣಿ ಮಿಶ್ರಣ, ಅಂದರೆ ದಾಣಿ ಮಿಶ್ರಣವನ್ನು ಕಡಿಮೆ ಮಾಡಬೇಕು. ಆಮೇಲೆ ಒಳ್ಳೆಯ ಗುಣಮಟ್ಟದ ಮೇವುಗಳನ್ನು ಜಾಸ್ತಿ ಮಾಡೋದರಿಂದ ಹಾಲಿನ ಗುಣಮಟ್ಟ ಜಾಸ್ತಿ ಆಗುತ್ತೆ, ಹಸುವಿನ ಆರೋಗ್ಯನೂ ಇಂಪ್ರೂವ್ ಆಗುತ್ತೆ, ಶುದ್ಧ ಹಾಲು ಉತ್ಪಾದನೆಗೆ ಇದು ಅತ್ಯಂತ ಪೂರಕವಾದಂಥ ಒಂದು ವಿಷಯ. ಈ ರೈತ ಬಾಂಧವರು ಈಗ ತಿಂಡಿಯನ್ನು ಜಾಸ್ತಿ ಕೊಡೋದು ಇವೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅಂದರೆ ವೈಜ್ಞಾನಿಕವಾಗಿ ಅದನ್ನು ಜಾಸ್ತಿ ತಿಂಡಿ ತಿಂದರೆ ಏನಾಗುತ್ತೆ ಅಂದರೆ ಹಸು ಹೆಚ್ಚಿಗೆ ಮೆಲ್ಕ್ ಹಾಕೋಕ್ಕಾಗೋದಿಲ್ಲ, ಮೆಲ್ಕ್ ಕಡಿಮೆ ಆಯಿತು ಅಂತಂದರೆ ತಿಂದಂಥ ಆಹಾರ ಚೆನ್ನಾಗಿ ಜೀರ್ಣ ಆಗಲ್ಲ, ಹೀಗಾಗಿ ಗುಣಮಟ್ಟವನ್ನು ಸಹ ಹಾಲು ಕಡಿಮೆ ಆಗ್ತದೆ. ನಾವು ಏನು ಹೇಳ್ತೀವಿ ಅಂದರೆ, ಈಗ ತಿಂಡಿ ತಿನ್ನಿಸುವಾಗ ರೈತ ಬಾಂಧವರು ತಪ್ಪು ಮಾಡ್ತಾರೆ. ಏನು ತಪ್ಪು ಮಾಡ್ತಾರೆ ಅಂತಂದರೆ, ತಿಂಡಿ ತಿಂದ ತಕ್ಷಣವೇ ಅದಕ್ಕೆ ನೀರು ಕೊಡಿಸ್ತಾರೆ. ಆ್ಯಕ್ಚುಲಿ ನಾವು ಇವತ್ತು ರೈತ ಬಾಂಧವರು ಸಾಕಷ್ಟು ಸಮಸ್ಯೆಗಳನ್ನು ಅನಿಸ್ತಿದ್ದಾರೆ. ಗುಣಮಟ್ಟ ಅಂತಂದರೆ SNF ಬರೋದಿಲ್ಲ, ಅಂದರೆ ಸಾಲಿಡ್ ನಾಟ್ ಫ್ಯಾಟ್ ಅಂತ ಹೇಳ್ತೀವಿ, ಈ ಹಾಲಿನಲ್ಲಿರ್ತಕ್ಕಂಥ ಘನ ಪದಾರ್ಥಗಳು ಸರಿಯಾಗಿ ಬರೋದಿಲ್ಲ, ಅದರ ಜೊತೆಗೆ ಜಿಡ್ಡು ಸಹ ಹಾಲಿನಲ್ಲಿ ಸರಿಯಾಗಿ ಸ್ರವಿಸೋದಿಲ್ಲ. ಈ ಕಾರಣದಿಂದಾಗಿ ನಾವೇನು ಹೇಳ್ತೀವಿ ಅಂತಂದರೆ, ಹಸುಗಳಿಗೆ ತಿಂಡಿ ಕೊಡುವಾಗ ಅದನ್ನು ಒಣ ಹೇಗಿದೆಯ ಪೇಣಿ, ಈಗ ಒಂದು ದಾಣಿ ಮಿಶ್ರಣವನ್ನು ಪೇಣಿ ರೂಪದಲ್ಲಿ ಕೊಟ್ಟರೆ ಅದಕ್ಕೆ ಯಾವುದೇ ನೀರು ಗೀರು ಹಾಕದಂಗೆ ಹಾಗೆ ಕೊಡಬೇಕು. ಅದು ಚೆನ್ನಾಗಿ ಒಣ ಮೇವು ಮತ್ತು ಈ ತಿಂದಂಥ ಮೇವಿನ ಜೊತೆ ಮಿಶ್ರಣ ಆಗಬೇಕು. ಈಗ ನಾವು ನೀರು ಕುಡಿಸಿದ್ರೆ ಏನಾಗುತ್ತೆ ಅಂತಂದರೆ, ಆ ಒಂದು ತಿಂಡಿ ಕರಗಿ ಅದು ಜಠರದಿಂದ ಮತ್ತೆ ಕರುಳಿಗೆ ಹೋಗುತ್ತೆ, ಅಲ್ಲಿ ಅದು ಜೀರ್ಣಕ್ರಿಯೆ ಹುಲ್ಲನ್ನು ಜೀರ್ಣ ಮಾಡಲಿಕ್ಕೆ ಸಾಧ್ಯವಲ್ಲ ಆಗೋದಿಲ್ಲ. ಈ ಕಾರಣದಿಂದ ಏನಾಗುತ್ತೆ ಅಂದರೆ ಹಾಲಿನ ಗುಣಮಟ್ಟ ಕಡಿಮೆ ಆಗುತ್ತೆ. ಎಷ್ಟೋ ಸಾರಿ ಈಗ ಹಾಲಿನ ಗುಣಮಟ್ಟ, ಇನ್ನೂ ಒಂದು ಕಾರಣ ಏನಪ್ಪ ಅಂತಂದರೆ, ಕಂಪ್ಲೀಟ್ ಮಿಲ್ಕಿಂಗ್ ಮಾಡೋದಿಲ್ಲ ರೈತ ಬಾಂಧವರು. ಕಾರಣ ಏನಪ್ಪ ಅಂತಂದರೆ, ಈಗ ಹಸುವಿನಲ್ಲಿ ಹಾಲು ಕರೆಯುವಾಗ ಪೂರ್ಣ ಪ್ರಮಾಣದಲ್ಲಿ ಹಾಲನ್ನು ಕರ್ಕೋಬೇಕು, ಯಾಕೆಂದರೆ ಜಿಡ್ಡು ಅದು ತುಂಬ ವೆಯ್ಟ್ ಕಡಿಮೆ ಇರುತ್ತೆ. ಅದು ಜಿಡ್ಡಿನ ಅಂಶ ಅಂತಂದರೆ ಅದು ಸ್ಪೆಸಿಫಿಕ್ ಗ್ರಾವಿಟಿ ತುಂಬ ಕಡಿಮೆ ಇರೋದ್ರಿಂದ ಆ ಕೆಚ್ಚಲಿನಲ್ಲಿ ಅದು ಮೇಲ್ಭಾಗದಲ್ಲಿರ್ತದೆ, ಕೆನೆಯ ರೂಪದಲ್ಲಿ ಮೇಲ್ಭಾಗದಲ್ಲಿರುತ್ತೆ. ನಾವು ಕರುವಿಗೆ ಕುಡಿಸೋಕ್ಕೋಸ್ಕರ ಏನು ಮಾಡಿಬಿಡ್ತೀವಿ, ಸ್ವಲ್ಪ ಸ್ವಲ್ಪ ಹಾಲನ್ನು ಬಿಟ್ಟುಬಿಡ್ತೀವಿ. ಆವಾಗ ಏನಾಗುತ್ತೆ ಅಂದರೆ ಜಿಡ್ಡಿನ ಅಂಶ ಎಲ್ಲ ಪೂರ್ತಿ ಕರು ಕುಡ್ಕೊಂಡ್ಬಿಡ್ತದೆ, ನಮಗೆ ದೊರೀತಕ್ಕಂಥ ಹಾಲು ಸ್ವಲ್ಪ ಜಿಡ್ಡಿನಂಶ ಕಡಿಮೆ ಇರುತ್ತೆ. ಈ ಕಾರಣದಿಂದ ನಾವೇನು ಹೇಳ್ತೀವಿ ಅಂತಂದರೆ, ಸಪ್ರೇಟಾಗಿ ಪ್ರತ್ಯೇಕವಾಗಿ ಕರುಗಳಿಗೆ ಹಾಲನ್ನು ಕುಡಿಸೋದು ಇದು ವೈಜ್ಞಾನಿಕ ಪದ್ಧತಿ. ನಾವು ಕರೆಯುವಾಗ ಹಸುಗಳಿಂದ ಹಾಲನ್ನು ಸಂಪೂರ್ಣವಾಗಿ ಹಾಲನ್ನು ಕರ್ಕೋಬೇಕು. ಈ ರೀತಿ ಮಾಡಿದಾಗ ಏನಾಗುತ್ತೆ ಅಂದರೆ, ಗುಣಮಟ್ಟದ ಹಾಲು ಉತ್ಪಾದನೆ ಆಗುತ್ತೆ, ರಾಸುವಿನ ಆರೋಗ್ಯನೂ ಇಂಪ್ರೂವ್ಮೆಂಟ್ ಆಗುತ್ತೆ. ಇದರ ಜೊತೆಗೆ ನಾವು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ರೋಗ ರುಜಿನಗಳನ್ನು ನಾವು ತಡೆಗಟ್ಟಬೇಕು. ಸರ್, ಈಗ ಗುಣಮಟ್ಟದ ಹಾಲು ಉತ್ಪಾದನೆಗೆ ಸ್ವಚ್ಛತೆ ಮತ್ತು ಆಹಾರದ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಟ್ರಿ. ಈಗ ನಮ್ಮ ರೈತ ಬಾಂಧವರು ಬರೀ ಅವೆರಡನ್ನು ಅನುಸರಿಸಿ ಸಾಲದು, ಅವು ಸಾಕಂತ ಹಸುಗಳು ಕೂಡ ಆರೋಗ್ಯವಾಗಿರಬೇಕಾಗುತ್ತೆ. ಇದರ ಆರೋಗ್ಯದ ಕಡೆ ಯಾವ ರೀತಿ ಒತ್ತು ಕೊಡಬೇಕಾಗುತ್ತೆ? ಈಗ ನಮಗೆಲ್ಲ ಗೊತ್ತಿರೋ ಹಾಗೆ, ಈಗ ರಾಸುಗಳಲ್ಲಿ ಅದರಲ್ಲೂ ಮುಖ್ಯವಾಗಿ 500 ರಾಸುಗಳಲ್ಲಿ ಕೆಚಲು ಭಾವ ಅನ್ನೋದು ಸಾಧಾರಣವಾಗಿ ಕಾಣಿಸ್ಕೊಳ್ತದೆ. ಈ ಕೆಚಲು ಭಾವ ಅನ್ನೋದು ರೈತ ಬಾಂಧವರು ಏನಕ್ಕೆ ಅಂತ ತಿಳ್ಕೊಂಡಿದ್ದಾರೆ ಅಂದರೆ, ಸ್ವಚ್ಛತೆ, ಈಗ ಕೊಟ್ಟಿಗೆ ಸ್ವಚ್ಛತೆ ಕಡಿಮೆ ಆದರೆ ಕೆಚಲು ಭಾವ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ. ಅದು ಸ್ವಲ್ಪ ಪ್ರಮಾಣದಲ್ಲಿ ಸರಿ ಇರ್ಬೋದು, ಆದರೆ ಅದಕ್ಕೆ ಮುಖ್ಯವಾಗಿ ನಾವು ಏನು ಹೇಳ್ತೀವಿ ಅಂತಂದರೆ, ಈಗ ಸಮತೋಲನ ಆಹಾರವನ್ನು ರಾಸುಗಳಿಗೆ ನೀಡದೆ ಇದ್ದ ಸಂದರ್ಭದಲ್ಲಿ ಈಗ ಕರು ಹಾಕಿದ ನಂತರ ಮಾಸ ಸರಿಯಾಗಿ ಬೀಳೋದಿಲ್ಲ. ಈ ಮಾಸ ಸರಿಯಾಗಿ ಬೀಳದೇ ಇದ್ದರೆ ಮಾಸ ಒಳಗಡೆನೆ ಸತ್ತೆ ಒಳಗಡೆನೆ ಉಳ್ಕೊಂಡಾಗ ಏನಾಗುತ್ತೆ ಅಂತಂದರೆ, ಆ ಗರ್ಭಕೋಶದಲ್ಲಿರ್ತಕ್ಕಂಥ ಇನ್ಫೆಕ್ಷನ್ ಏನಿರುತ್ತೆ ಅದು ಕೆಚಲಿಗೆ ಹರಡಿ ಕೆಚಲು ಭಾವ ಉಂಟು ಮಾಡಿ ಹಾಲಿನ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ ಮತ್ತು ಹಾಲಿನ ಇಳುವರಿನೂ ಸಹ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ರೈತ ಬಾಂಧವರು ಕೆಚಲು ಭಾವು ಕಡೆ ಹೆಚ್ಚಿಗೆ ಗಮನ ಹರಿಸ್ಬೇಕು. ಅಂದರೆ ಅದರಲ್ಲಿ ನಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಅಂತಂದರೆ, ಒಂದು ಉತ್ತಮವಾಗಿರ್ತಕ್ಕಂಥ ಸಮತೋಲನ ಆಹಾರವನ್ನು ರಾಸುಗಳಿಗೆ ನೀಡಿದರೆ ನೀವು 90% ಭಾಗ ಈ ಕೆಚಲು ಭಾವವನ್ನು ತಡೆಗಟ್ಟಲಿಕ್ಕೆ ಸಾಧ್ಯತೆ ಇದೆ. ಅದರ ಜೊತೆಗೆ ಈಗ ಸಾಧಾರಣವಾಗಿ ಬೇರೆ ಬೇರೆ ರೋಗಗಳು ಸಹ, ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆಗಳಿದ್ದಾವೆ, ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆಗಳಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ತಮಗೆಲ್ಲ ಗೊತ್ತಿರೋ ಹಾಗೆ ಕಾಲು ಬಾಯಿ ಬೇನೆ, ಕಾಲುಬಾಯಿ ಬೇನೆ ರೋಗ ಅದು ರಾಸುಗಳಿಗೆ ಭಾಳ ಆರ್ಥಿಕ ನಷ್ಟವನ್ನು ಉಂಟು ಮಾಡ್ತಾ ಇದೆ ರೈತ ಬಾಂಧವರಲ್ಲಿ. ಈ ಕಾರಣ ಇಷ್ಟೇ, ಈ ಕಾಲುಬಾಯಿ ಜ್ವರ ಬಂದಾಗ ಹಾಲಿನ ಇಳುವರಿ ತುಂಬ ಕಡಿಮೆಯಾಗಿ ಹಸು ಸಹ ಸರಿಯಾಗಿ ಮೇವನ್ನು ತಿನ್ನಲಾರದೆ ಹಾಲು ಉತ್ಪಾದನೆಯನ್ನು ಕಡಿಮೆ ಮಾಡುತ್ತೆ. ಇತ್ತೀಚಿನ ದಿನಗಳಲ್ಲಿ ಭಾರತ ಸರ್ಕಾರ ನ್ಯಾಷನಲ್ ಡಿಸೀಸ್ ಕಂಟ್ರೋಲ್ ಪ್ರೋಗ್ರಾಮ್ ನಡಿನಲ್ಲಿ ಕೆಚಲುಬಾವು ಮತ್ತು ಉದಾಹರಣೆ ಈ ಕಾಲುಬಾಯಿ ಬೇನೆ ಕಂದು ರೋಗ ಇವುಗಳಿಗೆಲ್ಲ ನಿವಾರಣೆ ಮಾಡಲಿಕ್ಕೆ ಪಲ್ಸ್ ಪೋಲಿಯೋ ಮಾದರಿಯಲ್ಲಿ ವ್ಯಾಕ್ಸಿನೇಷನ್ ಮಾಡ್ತಾ ಇದ್ದಾರೆ. ಸಾಕಷ್ಟು ಅದರ ಬಗ್ಗೆ ವರ್ಷಕ್ಕೆ ಎರಡು ಬಾರಿ ವ್ಯಾಕ್ಸಿನೇಷನ್ ಮಾಡಿ ಈ ರೋಗಗಳನ್ನು ನಿಯಂತ್ರಣಕ್ಕೆ ತರ್ತಾ ಇದ್ದಾರೆ. ಈ ಕಾಯಿಲೆಗಳನ್ನು ನಿಯಂತ್ರಣದಲ್ಲಿ ಇಡತಕ್ಕಂಥದ್ದು ಶುದ್ಧ ಹಾಲು ಉತ್ಪಾದನೆಗೆ ಒಂದು ಒಂದು ಪೂರಕವಾದಂಥ ಒಂದು ವಿಷಯ ಇದು. ಸಾಕಷ್ಟು ರೋಗ ರುಜಿನಗಳು ಬರೋದಕ್ಕೆ ಗುಣಮಟ್ಟದ ನೀರು ಕೊಡಬೇಕಾಗುತ್ತೆ, ಮತ್ತು ಗುಣಮಟ್ಟದ ಹುಲ್ಲು ಕೊಡಬೇಕಾಗುತ್ತೆ. ಕೆಲವು ರೈತರು ಏನಾಗುತ್ತೆ ಅಂದ್ಬಿಟ್ರೆ ಬಣವೆನ ಒಂದು ಸುರಕ್ಷಿತವಾಗಿ ಗುಣಮಟ್ಟದ ಹುಲ್ಲಲ್ಲಿ ಕಾಪಾಡೋದಿಲ್ಲ, ಕೆಲವು ಸಾರಿ ಮಳೆ ಬಂದು ಫಂಗಸ್ ಆಗುತ್ತೆ, ಮತ್ತು ಜಮೀನುಗಳಲ್ಲಿ ಹಸಿರುಲ್ಲು ಯಾವುದಾದ್ರೂ ಕ್ರಿಮಿನಾಶಕಗಳನ್ನ ಸಿಂಪಡಣೆ ಮಾಡಿದರೆ ಅದಿಷ್ಟು ದಿನ ಬಿಟ್ಟು ಕೊಡಬೇಕಾಗುತ್ತೆ ಹುಲ್ಲನ್ನ. ಈ ಥರ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ಅನುಕೂಲ ಅನಿಸುತ್ತೆ ಸರ್. ತಾವು ಹೇಳಿದ್ದು ತುಂಬ ಸತ್ಯವಾದ ವಿಷಯ. ಇತ್ತೀಚಿನ ದಿನಗಳಲ್ಲಿ ರೈತ ಬಾಂಧವರು ಈಗ ಸಾಧಾರಣವಾಗಿ ನಮ್ಮ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಮೆಕ್ಕೆಜೋಳ ಬೆಳೀತಕ್ಕಂಥ ರೈತರುಗಳು ಸಾಕಷ್ಟು ಜನ ಇದ್ದಾರೆ. ಈ ಮೆಕ್ಕೆಜೋಳವನ್ನು ಬೆಳೆದ ನಂತರ ಅದರಿಂದ ಕಟಾವಾಗಿ ಬಂದಂಥ ಮೇವನ್ನು ಬಳಸುವಾಗ ಭಾಳ ನಾವು ಒಂದು ಮುಂಜಾಗ್ರತಾ ಕ್ರಮ ವಹಿಸ್ಬೇಕಾಗುತ್ತೆ. ಏಕೆಂತಂದರೆ ಈ ಮೆಕ್ಕೆಜೋಳದ ದಂಟಿನಲ್ಲಿ ಸ್ವಲ್ಪ ತೇವಾಂಶ ಉಳ್ಕೊಂಡಿದ್ರೆ ಆ ತೇವಾಂಶ ಇದ್ದಾಗ ನಾವು ಬಣವೆ ಒಟ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಒಂದು ಫಂಗಸ್ ಬರುತ್ತೆ. ಅಫ್ಲೋಟಾಕ್ಸಿನ್ ಅನ್ನೋ ಒಂದು ವಿಷವು ಸಹ ಒಂದು ಇದರಲ್ಲಿ ಬರೋದರಿಂದ ಆ ಫಂಗಸ್ನಿಂದ ಅದು ರಾಸುಗಳು ಮೇವನ್ನು ತಿಂದಾಗ ಕೆಲವು ಟೈಮು ಕೆಮ್ಮು ಬರುತ್ತೆ ರಾಸುಗಳಿಗೆ. ನಂತರ ಹಾಲಿನಲ್ಲೂ ಸಹ ಈ ವಿಷ ಉತ್ಪತ್ತಿಯಾಗಿ ಸೆಕ್ರೆಟ್ ಆಗೋದ್ರಿಂದ ಈ ಹಾಲನ್ನು ನಾವು ಆ್ಯಕ್ಚುಲಿ ಹೊರದೇಶಗಳಿಗೆ ಏನಾದರೂ ಕಳಿಸ್ಬೇಕು ಅಂತಂದರೆ ಈ ಅಫ್ಲೋಟಾಕ್ಸಿನ್ನು ಮತ್ತು ಪೆಸ್ಟಿಸೈಡ್ ರೆಸಿಡ್ ಈಗ ಭತ್ತದ ಹುಲ್ಲಿಗೆ ಸಾಕಷ್ಟು ಸ್ಪ್ರೇ ಮಾಡೋದ್ರಿಂದ ಅದರಲ್ಲೂ ಸಹ ವಿಷ ಸಾಕಷ್ಟು ಹಾಲಿಗೆ ಸೇರೋದ್ರಿಂದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತೆ. ಈ ಎರಡು ವಿಚಾರ ಏನಿದಾವೆ ತುಂಬ ಇಂಪಾರ್ಟೆಂಟ್. ಇವತ್ತು ಅಫ್ಲಾಟಾಕ್ಸಿನನ್ನು ವಿಷ ಹಾಲಿನಲ್ಲಿ ಬರೋದರಿಂದ ಹಾಲನ್ನು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಈಗ ನಮ್ಮ ದೇಶದಲ್ಲಿ ಅಷ್ಟೊಂದು ನಾವು ಗುಣಮಟ್ಟದ ಬಗ್ಗೆ ಇನ್ನೂ ನಮಗೆ ತಿಳುವಳಿಕೆ ಬಂದಿಲ್ಲ. ನಾವಿನ್ನೂ ಬರೀ SNF ಫ್ಯಾಟು ಅನ್ನೋ ವಿಚಾರದ ಬಗ್ಗೆನೇ ಮಾತಾಡ್ತಿದ್ದೀವಿ. ಆದರೆ ನೀವು ಹೊರದೇಶಗಳಿಗೆ ಹೋದಾಗ ಅದರ ಗುಣಮಟ್ಟ ಏನಪ್ಪ ಅಂದರೆ ಅದರಲ್ಲಿ ಎಷ್ಟು ಪೆಸ್ಟಿಸೈಡ್ ರೆಸಿಡ್ಯೂಸ್ ಇದೆ, ಅದರಲ್ಲಿ ಏನೇನು ವಿಷಯಗಳಿದ್ದಾವೆ, ಇವನ್ನೆಲ್ಲ ಲೆಕ್ಕಾಚಾರ ಮಾಡಿಕೊಂಡು ಅವರು ಹಾಲನ್ನು ಖರೀದಿ ಮಾಡ್ತಾರೆ. ನಮ್ಮ ದೇಶದ ಪ್ರಾಬ್ಲಮ್ ಏನು ಅಂತಂದರೆ ಈಗ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಪ್ರತಿಯೊಬ್ಬರು ಸಹ 280-300 ml ಹಾಲನ್ನು ಬಳಸಬೇಕು ಅಂತ ಹೇಳ್ತಾ ಇದ್ದಾರೆ ಆರೋಗ್ಯ ಕಾಪಾಡಿಕೊಳ್ಳಿಕ್ಕೆ. ಆದರೆ ನಮ್ಮ ರೈತ ಬಾಂಧವರು ಅಷ್ಟೊಂದು ಬಳಸ್ತಾ ಇಲ್ಲ. ಈಗ ಇವತ್ತು ನಮ್ಮ ದೇಶದಲ್ಲಿ ಸುಮಾರು 190,000,000 ಟನ್ ಹಾಲು ಉತ್ಪಾದನೆ ಆಗ್ತಾ ಇದೆ. ಅಷ್ಟು ಹಾಲನ್ನು ನಾವು ಕರೆಕ್ಟಾಗಿ ಎಲ್ಲರೂ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಕಾರ ಬಳಸಿದ್ದೇ ಆದರೆ ನಮ್ಮ ದೇಶದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹಾಲು ನಮಗೇ ಸಾಕಾಗೋದಿಲ್ಲ. ಅಂದರೆ ನಾವು ಇಲ್ಲಿ ಹಾಲನ್ನು ಸಹ ಬಳಸ್ತಾ ಇಲ್ಲ, ಗುಣಮಟ್ಟದ ಹಾಲು ಉತ್ಪಾದನೆ ಮಾಡಿ ನಾವು ಹೊರಗಡೆ ಮಾರಾಟ ಮಾಡೋಕ್ಕೂ ಅವಕಾಶ ಇಲ್ಲ. ಯಾಕೆಂದರೆ ರೈತ ಬಾಂಧವರು ಎಲ್ಲ ಮಾಡ್ತಕ್ಕಂಥ ಹಾಲಿನ ಗುಣಮಟ್ಟ ತುಂಬ ಕಡಿಮೆ ಆಗ್ಬಿಟ್ಟಿದೆ. ಈ ಕಾರಣದಿಂದಾಗಿ ನಾವೂ ಸಹ ಕನ್ಸಂಪ್ಷನ್ ಮಾಡ್ತಾ ಇಲ್ಲ, ಹೊರಗಡೆನೂ ಸಹ ಮಾರಾಟ ಮಾಡೋಕ್ಕಾಗದೆ ಈಗ ಸೊಸೈಟಿಗಳು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಸೊಸೈಟಿಗಳು ಸಂಕಷ್ಟಕ್ಕೆ ಸಿಲುಕಿದ್ದಾವೆ. ಸಾಕಷ್ಟು ಅವರಿಗೆ ವ್ಯಾಪಾರ ಆಗದೇ ಇದ್ದರೆ ರೈತರಿಗೆ ಹಣವನ್ನು ಕೊಡಲಿಕ್ಕಾಗಲ್ಲ. ಈ ಕಾರಣದಿಂದ ಅವರು ಸಹ ಅನೇಕ ಬೇರೆ ಬೇರೆ ಪ್ರಾಡಕ್ಟ್ಗಳು ಮಾಡೋದು, ಪೌಡ್ರ್ ಮಾಡೋದು, ಈ ಎಲ್ಲ ವಿಚಾರಗಳನ್ನು ಅವರು ಉಪ ಉತ್ಪನ್ನಗಳನ್ನು ಹಾಲಿನ ಉತ್ಪನ್ನಗಳನ್ನು ಮಾಡಿ ಮಾರಾಟ ಮಾಡಿ ಆದಷ್ಟು ರೈತರಿಗೆ ಒಳ್ಳೆಯ ಬೆಲೆಯನ್ನು ಕೊಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ರೈತ ಬಾಂಧವರು ಈಗ ಹಾಲಿನ ಉತ್ಪಾದನಾ ವೆಚ್ಚವನ್ನು ಕಡಿಮೆ ಮಾಡಲಿಕ್ಕೂ ಸಹ ಪ್ರಯತ್ನ ಮಾಡಬೇಕು. ಶುದ್ಧ ಹಾಲು ಉತ್ಪಾದನೆ ಜೊತೆಗೆ ಹಾಲಿನ ಗುಣಮಟ್ಟವನ್ನು ಹೆಚ್ಚಿಸೋದು ಒಂದು, ನಂತರ ಹಾಲಿನ ಉತ್ಪಾದನಾ ವೆಚ್ಚ ಕಡಿಮೆ ಮಾಡಬೇಕು. ಇವತ್ತು 1 ಲೀಟರ್ ಹಾಲನ್ನು ನಾವು ವೈಜ್ಞಾನಿಕವಾಗಿ ನಾವು ಪದ್ಧತಿನಲ್ಲಿ ಸಾಕಣೆ ಮಾಡಿದರೆ 12 ರೂಪಾಯಿಗೆ 1 ಲೀಟರ್ ಹಾಲು ಉತ್ಪತ್ತಿ ಮಾಡೋಕ್ಕೆ ಅವಕಾಶ ಇದೆ. ಆದರೆ ರೈತ ಬಾಂಧವರು ಅವರು ಅವೈಜ್ಞಾನಿಕ ಪದ್ಧತಿ ಬಳಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಹಾಲಿನ ಉತ್ಪಾದನಾ ವೆಚ್ಚ ಸುಮಾರು 22-25 ತನಕ ಹೋಗ್ತಾ ಇದೆ. ರೈತ ಬಾಂಧವರು ಇದನ್ನು ಅರ್ತ್ಕೊಂಡು ಒಳ್ಳೆ ಗುಣಮಟ್ಟದ ಹಸಿರು ಮೇವುಗಳನ್ನು ಬೆಳ್ಕೋಬೇಕು. ಹಾಗೆ ಒಣಮೇವನ್ನು ಬಳಸುವಾಗ ಒಣಮೇವುಗಳನ್ನು ಪೌಷ್ಟೀಕರಣ ಮಾಡಿ ಬಳಸೋದ್ರಿಂದ ಈಗ ರಾಸುಗಳಿಗೆ ಒಳ್ಳೊಳ್ಳೆ ಪೋಷಕಾಂಶಗಳನ್ನು ಒದಗಿಸಿ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡೋಕ್ಕೆ ಅವಕಾಶ ಐತೆ. ಹಾಗೆ ಶುದ್ಧ ಹಾಲನ್ನು ಸಹ ಉತ್ಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ಈ ಶುದ್ಧ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆ ಮಾಡದಿದ್ರೆ ನಮ್ಮ ರೈತರು ಈ ಥರ ನೀವೆಲ್ಲ ಹೇಳಿದ ಕ್ರಮಗಳನ್ನು ಅನುಸರಿಸಿಕೊಂಡು ಯಾವ ರೀತಿ ನಷ್ಟ ಅನುಭವಿಸ್ಬೇಕಾಗುತ್ತೆ ಸರ್? ಈಗ ನಾವು ಈಗಾಗಲೇ ಹೇಳ್ದಂಗೆ ಈಗ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತಾ ಇದೆ, ಅದಕ್ಕೆ ತಕ್ಕನಾದಂಥ ಬೆಲೆ ರೈತರಿಗೆ ಸಿಗಲಿಲ್ಲ ಅಂತಂದರೆ ಅವರು ಪ್ರತಿ ಟೈಮು ನಾವು ಸೊಸೈಟಿಯಿಂದ ಕೊಡ್ತಕ್ಕಂಥ ಹಣ ಸಾಕಾಗೋದಿಲ್ಲ ಅಂತಲೇ ಹೇಳ್ತಿರ್ತಾರೆ ಪ್ರತಿ ಟೈಮು. ಹಾಗಾಗಿ ಅವರು ರೈತ ಬಾಂಧವರು ಸಹ ವೈಜ್ಞಾನಿಕ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಇದು ಅವರು ಸರ್ಕಾರಕ್ಕೆ ಪೂರಕವಾಗಿ ಕೆಲಸ ಮಾಡಬೇಕು. ಅವರು ಈಗ ಈ ಬೇರೆ ದೇಶಗಳಿಂದ ಹಾಲು ನಮ್ಮ ದೇಶಕ್ಕೆ ಕಡಿಮೆ ರೇಟಿಗೆ ಬರೋಕ್ಕೆ ಇವಾಗ ಒಳ್ಳೆ ಈಗ ಬೇರೆ ಬೇರೆ ಅಗ್ರಿಮೆಂಟ್ಗಳೆಲ್ಲ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಕೆಪ್ಯಾಸಿಟಿ ಅಂದರೆ ನಮ್ಮ ಸಾಮರ್ಥ್ಯ ವೃದ್ಧಿ ಮಾಡಿಕೊಂಡು ಶುದ್ಧ ಹಾಲು ಉತ್ಪಾದನೆ ಮಾಡದೇ ಹೋದರೆ ಮುಂದಿನ ದಿನಗಳಲ್ಲಿ ಬೇರೆ ದೇಶದಿಂದ ಹಾಲು ನಮ್ಮ ಕಡೆ ಬರುತ್ತೆ, ನಮ್ಮ ರೈತರು ನಷ್ಟವನ್ನು ಅನುಭವಿಸ್ತಾರೆ. ಆ ಕಾರಣದಿಂದ ಈ ಶುದ್ಧ ಹಾಲಿನ ಉತ್ಪಾದನೆಯನ್ನು ವೈಜ್ಞಾನಿಕವಾಗಿ ಮಾಡೋದು ಅತ್ಯಂತ ಸಮಯೋಚಿತ ಈ ಸಂದರ್ಭದಲ್ಲಿ. ಹಾಲಿನಿಂದನೂ ನಷ್ಟ ಅನುಭವಿಸ್ತಾರೆ, ಮತ್ತು ಹಸುಗಳ ಆರೋಗ್ಯನ ಕಾಪಾಡಲಿಲ್ಲ ಅಂದರೆ ಅದಕ್ಕೆ ಮತ್ತೆ ನಾವು ವೈದ್ಯಕೀಯ ವೆಚ್ಚದಿಂದನೂ ಸಾಕಷ್ಟು ದುಡ್ಡನ್ನು ನಷ್ಟ ಮಾಡ್ಕೋಬೇಕಾಗುತ್ತೆ. ಹೌದು, ನಿಜ. ಇದು ಈಗ ರೈತರುಗಳು ಈಗ ನಾವು ಹೇಳ್ದಂಗೆ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತ, ಸರಿಯಾದ ರೀತಿಯಲ್ಲಿ ನಾವು ಆಹಾರ ಕೊಡದೇ ಇದ್ದರೆ ಕಾಯಿಲೆಗಳಿಗೆ ತುತ್ತಾಗ್ತವೆ, ಕಾಯಿಲೆಗಳಿಗೆ ತುತ್ತಾಗಿ ಆಮೇಲೆ ಅದಕ್ಕೆ ತುಂಬ ಖರ್ಚು ಮಾಡೋಕ್ಕೆ ನಾವು ಇದು ಮಾಡ್ತೀವಿ, ಪ್ರಯತ್ನ ಮಾಡ್ತೀವಿ. ಆದರೂ ಸಹ ನಮಗೆ ಏನು ಈಗ ಹಾಲಿನಲ್ಲೂ ನಷ್ಟ ಆಗುತ್ತೆ, ಆಮೇಲೆ ಇವು ಅಂದರೆ ಟ್ರೀಟ್ಮೆಂಟ್ ವೆಚ್ಚ ಮಾಡಬೇಕಾಗುತ್ತೆ, ಹಿಂಗೆಲ್ಲ ಆಗಿ ಕೊನೆಗೆ ರೈತರಿಗೆ ತುಂಬ ನಷ್ಟ ಆಗುತ್ತೆ. ಒಂದು ಸುಧಾರಿತ ಪದ್ಧತಿನಲ್ಲಿ ರೈತರು ಹೈನುಗಾರಿಕೆಯನ್ನು ಮಾಡದೇ ಹೋದರೆ ಇದು ತುಂಬ ಹೊರೆ ಆಗುತ್ತೆ ರೈತರಿಗೆ. ಹಾಗಾಗಿ ಅವರು ಬೆಸ್ಟ್ ಮೆಥಡ್ ಏನಂತಂದರೆ ಒಂದು ಸುಧಾರಿತ ಕ್ರಮದಲ್ಲಿ ಒಳ್ಳೊಳ್ಳೆ ಮೇವುಗಳನ್ನು ಬೆಳ್ಕೊಂಡು ಹೈನುಗಾರಿಕೆ ಮಾಡೋದು. ಅದರ ಜೊತೆಗೆ ಇವತ್ತು ನಮಗೆ ಇಂಪಾರ್ಟೆಂಟ್ ವಿಷಯ ಏನಂದರೆ ಎಕನಾಮಿಕ್ ಪಾಯಿಂಟ್ ಏನಂತಂದರೆ ಶುದ್ಧ ಮತ್ತು ಗುಣಮಟ್ಟದ ಹಾಲು ಉತ್ಪಾದನೆ. ಇವತ್ತು ಎಲ್ಲ ಕಡೆಯೂ ಸಹ ಯಾರೇ ಒಂದು ಏನೇ ಪದಾರ್ಥವನ್ನು ಖರೀದಿ ಮಾಡಬೇಕು ಅಂದರೆ ಗುಣಮಟ್ಟ ಕೇಳ್ತಾರೆ. ಈಗ ನಾವು ಏನು ಬೇಕಾದರೂ ಮಾಡಿದ್ದನ್ನು ತೊಗೊಂತೀವಿ ಅನ್ನೋ ಒಂದು ಕಾಲ ಹೋಯ್ತು ಇನ್ನು ಮುಂದೆ. ಹಾಗಾಗಿ ಎಲ್ಲರೂ ಸಹ ರೈತ ಬಾಂಧವರು ಇದಕ್ಕೆ ಸಹಕರಿಸಬೇಕು ಅಂತ ಈ ಮೂಲಕ ನಮ್ಮ ಕೇಂದ್ರದ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ಈ ಶುದ್ಧ ಗುಣಮಟ್ಟದ ಹಾಲು ಉತ್ಪಾದನೆಗೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಿಂದ ರೈತರಿಗೇನಾದರೂ ಅರಿವು ಮೂಡಿಸುವಂಥ ಕಾರ್ಯಕ್ರಮಗಳೇನಾದರೂ ಹಮ್ಮಿಕೊಂಡಿದ್ದೀರಾ ಸರ್? ಇತ್ತೀಚಿನ ದಿನಗಳಲ್ಲಿ ನಾವು ಕಳೆದ ತಿಂಗಳು ಭಾರತ ಸರ್ಕಾರದ ಅಡಿಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಾಲು ಉತ್ಪಾದಕರ ಸಹಕಾರ ಸಂಘದ ಎಲ್ಲ ಸುಮಾರು 200 ಹೆಚ್ಚು ಸದಸ್ಯರುಗಳನ್ನು ನಮ್ಮ ಕೇಂದ್ರಕ್ಕೆ ಕರೆಸಿ 5-6 ಬ್ಯಾಚ್ ತರಬೇತಿಗಳನ್ನು ನಾವು ನೀಡಿದ್ವಿ. ಅಂದರೆ ಇದೇ ಗುಣಮಟ್ಟದ ಹಾಲು ಉತ್ಪಾದನೆ ಬಗ್ಗೆನೇ ಮತ್ತು ಸಮತೋಲನ ಆಹಾರ ಪೂರೈಕೆ ಬಗ್ಗೆನೇ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ವಿ. ಅವರಿಗೆಲ್ಲ ಈಗ ಮನವರಿಕೆ ಆಗಿದೆ, ನಾವು ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನು ನಾವು ಈ ತರಬೇತಿನಲ್ಲಿ ಅವರ ಸಾಮರ್ಥ್ಯ ವೃದ್ಧಿ ಮಾಡಿ ಅವರಿಗೆ ಪ್ರಾತ್ಯಕ್ಷಿಕೆಗಳ ಮುಖಾಂತರ ಇಲ್ಲಿ ಯಾವ ರೀತಿ ಅವರ ಆಹಾರದ ವೆಚ್ಚವನ್ನು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ತಿಳುವಳಿಕೆ ಕೊಟ್ಟು ಈ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ವಿ. ಇದು ಭಾರತ ಸರ್ಕಾರ ಪ್ರಾಯೋಜಿತ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮ ಶಿವಮೊಗ್ಗ ಜಿಲ್ಲೆಯ ಹಾಲು ಉತ್ಪಾದಕರುಗಳಿಗೆ ನಾವು ತರಬೇತಿಯನ್ನು ನೀಡಿದ್ದೇವೆ. ಈಗಲೂ ಯುವಕರು ಹೈನುಗಾರಿಕೆಗೆ ಬರೋದ್ರಿಂದ ಸಾಕಷ್ಟು ಇದರಲ್ಲೂ ನಾವು ನೀವು ಹೇಳಿದ ಈ ಥರ ಎಲ್ಲ ಕ್ರಮಗಳನ್ನು ಅನುಸರಿಸಿದ್ರೆ ಇದು ಲಾಭದಾಯಕ ಅನಿಸುತ್ತೆ ಸರ್ ಹೈನುಗಾರಿಕೆ ಕೂಡ? ನಿಜವಾಗಲೂ ಕ್ರಮಬದ್ಧವಾಗಿ ಮಾಡಿದ್ದೇ ಆದರೆ ತುಂಬ ಲಾಭ ಇದೆ ಹೈನುಗಾರಿಕೆಯಲ್ಲಿ. ಬರೀ ಹಾಲೊಂದನ್ನೇ ನೋಡಬಾರ್ದು ನಾವು. ಈಗ ಸಗಣಿ ಇದೆ, ಗಂಜಾಳ ಇದೆ, ಇವೆಲ್ಲವನ್ನು ನಾವು ನಮ್ಮ ಫಾರ್ಮ್ನಲ್ಲಿ ಸಿಗ್ತಕ್ಕಂಥ ಕಸವನ್ನು ಎರೆಗೊಬ್ಬರ ಮಾಡಿಕೊಂಡು ಉಪಕಸುಗಳು ಮಾಡಿದರೆ ಇದು ಅತ್ಯಂತ ಲಾಭದಾಯಕ. ಸುಮಾರು 30-40% ಇಳುವರಿಯನ್ನು ನಾವು ಬೇಸಾಯದ ಬೆಳೆಯಾಗಲಿ ತೋಟಗಾರ ಬೆಳೆಯಿಂದಾಗಲಿ ನಾವು ಹೈನುಗಾರಿಕೆ ಮಾಡೋದ್ರಿಂದ ತೊಗೋಬೇಕಾಗಿದೆ. ಇವತ್ತು ಸಗಣಿ ಗೊಬ್ಬರ ತುಂಬ ದುಬಾರಿ, ಈಗ ಎಲ್ಲರೂ ಸಹ ಕೊಂಡ್ಕೊತಾ ಇದ್ದಾರೆ. ಈಗ ಅವರಿಗೆ ಕೊಂಡ್ಕೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಅಲ್ಲಿ ಸ್ಥಳದಲ್ಲೇ ಅದಕ್ಕೆ ಗೊಬ್ಬರದ ರೇಟ್ ಜಾಸ್ತಿ ಆಗಿರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇವತ್ತಿನ ಲೇಬರ್ ವೆಚ್ಚದಲ್ಲಿ ತುಂಬ ಕಾಸ್ಟ್ಲಿ ಆಗ್ತಾ ಇದೆ. ಹಾಗಾಗಿ ಸ್ವಂತವಾಗಿ ನಾವು ಹೈನುಗಾರಿಕೆ ಮಾಡಿ ಸಮಗ್ರ ಕೃಷಿಯ ಭಾಗವಾಗಿ ನಾವು ಹೈನುಗಾರಿಕೆ ಮಾಡಿದ್ದೇ ಆದರೆ ಇದು ಅತ್ಯಂತ ಲಾಭದಾಯಕವಾದಂಥ ಒಂದು ಉದ್ಯಮ ಅಂತ, ಮತ್ತು ಯುವಕರು ಇದನ್ನು ತುಂಬ ಆಸಕ್ತಿಯಿಂದ ಮಾಡಬಹುದಾದಂಥ ಉದ್ಯೋಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗಾಗಲೇ ಸಾಕಷ್ಟು ಜನ ರೈತರು ಈ ರಾಸಾಯನಿಕ ಕೃಷಿಯಿಂದ ಹಿಂದೆ ಸರಿದ್ಬಿಟ್ಟು ಈ ಸಾವಯವ ಕೃಷಿ ಕಡೆಗೆ ಹೆಚ್ಚು ಒಲವು ತೋರೋದ್ರಿಂದ ಈ ಥರ ಹೈನುಗಾರಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ ಯಾವುದೇ ಒಂದು ಉಪಕಸುಬು ರೈತರಿಗೆ ಹೆಚ್ಚು ಅನುಕೂಲ ಆಗುತ್ತೆ ಅಂತೀರಾ ಸರ್? ಹೌದು, ಈಗ ನಮ್ಮ ಕರ್ನಾಟಕ ಸರ್ಕಾರ ಈ ವಿಚಾರದಲ್ಲಿ ಈಗ ಸಾವಯವ ಸಿರಿ ಯೋಜನೆಯನ್ನು ಒಂದು ಯೋಜನೆಯನ್ನು ಜಾರಿ ತಂದು ಆದಷ್ಟು ವಿಷಮುಕ್ತ ಆಹಾರವನ್ನು ಉತ್ಪತ್ತಿ ಮಾಡೋ ದೃಷ್ಟಿನಲ್ಲಿ ಯುವ ಸಾವಯವ ಕೃಷಿ ಸಿರಿ ಯೋಜನೆಯನ್ನು ಜಾರಿ ತಂದಿದೆ. ಅದು ಪ್ರತಿ ಜಿಲ್ಲೆಯಲ್ಲೂ ಸಹ ಈ ಒಂದು ಯೋಜನೆಯನ್ನು ತಂದು ಸಾವಯವ ಕೃಷಿಗೆ ಒತ್ತು ಕೊಡೋದು, ಅದರಲ್ಲೂ ಈ ಜಾನುವಾರುಗಳ ಸಾಕಾಣಿಕೆ, ಜೀವಾಮೃತ, ಬೀಜಾಮೃತ, ಗೋಕೃಪಾಮೃತ, ಎರೆಗೊಬ್ಬರ ತಯಾರಿಕೆ ಇವೆಲ್ಲವನ್ನು ಪ್ರೋತ್ಸಾಹ ಮಾಡಿ ಸಾವಯವ ಪದ್ಧತಿನಲ್ಲೇ ನಮ್ಮ ರೈತರು ಇನ್ನು ಮುಂದೆ ಉತ್ಪಾದನೆ ಮಾಡಬೇಕು ಅಂತ ಪ್ರೋತ್ಸಾಹ ನೀಡ್ತಾ ಇದೆ. ಈ ವಿಷಯದ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡ್ಬೋದು ಸರ್? ನಾವು ಹೇಳೋದಿಷ್ಟೇ, ನಮ್ಮ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಜಿಲ್ಲೆಯಲ್ಲಿ ಸಾಕಷ್ಟು ರೈತರ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ. ಯಾವುದೇ ರೈತರು ತಮಗೆ ಏನೇ ಈ ಹೈನುಗಾರಿಕೆಗೆ ಸಂಬಂಧಪಟ್ಟಂಥ ವಿಚಾರವನ್ನು ತಿಳ್ಕೋಬೇಕು ಅಂತಂದರೆ ನಮ್ಮ ಕೇಂದ್ರವನ್ನು ಸಂಪರ್ಕಿಸ್ಬೋದು. ನಮ್ಮ ವಿಳಾಸ ICR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ, LIC ಕಾಲೋನಿ, ದಾವಣಗೆರೆ. ಈ ನಮ್ಮ ದೂರವಾಣಿ ನಂಬರು 95-91-41-79. ಈ ನಂಬರಿಗೆ ಸಂಪರ್ಕಿಸಿದರೆ ನಿಮಗೆ ಅತ್ಯಂತ ಗುಣಮಟ್ಟದ ಮೇವಿನ ಉತ್ಪಾದನೆ ಆಗಲಿ, ರಾಸುಗಳನ್ನು ಸಾಕಾಣಿಕೆ ಮಾಡೋ ವಿಚಾರದಲ್ಲಾಗಲಿ, ಯಾವುದೇ ಜಾನುವಾರು ಸಾಕಾಣಿಕೆ ವಿಚಾರದಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಕೇಂದ್ರವನ್ನು ನೀವು ಸಂಪರ್ಕಿಸಬಹುದು. ರೈತ ಬಾಂಧವರೇ, ಇದು ಡಾಕ್ಟರ್ GK ಜಯದೇವಪ್ಪ ಸರ್ ಅವರ ಮೊಬೈಲ್ ಸಂಖ್ಯೆ 9591142719. ಬಹಳ ಸಂತೋಷ ಸರ್. ಇದುವರೆಗೂ ಶುದ್ಧ ಹಾಗೂ ಗುಣಮಟ್ಟದ ಹಾಲು ಉತ್ಪಾದನೆಯಲ್ಲಿ ನಮ್ಮ ರೈತರು ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದರೆ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಲಾಭ ಪಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ರಿ. ನಮಗೆ ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ತೆ. ರೈತ ಬಾಂಧವರೇ, ಇದುವರೆಗೂ ಶುದ್ಧ ಹಾಗೂ ಗುಣಮಟ್ಟದ ಹಾಲಿನ ಉತ್ಪಾದನೆ ಕುರಿತು ದಾವಣಗೆರೆ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದ ಪಶು ವಿಷಯ ತಜ್ಞರಾದ ಡಾಕ್ಟರ್ ಜಿಕೆ ಜಯದೇವಪ್ಪ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಗೋಪನಹಳ್ಳಿ. ಕಿಸಾನ್ ವಾಣಿ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮದಲ್ಲಿ ಇದೀಗ ವಾಸವಿ ಕ್ಲಬ್, ಚಿತ್ರದುರ್ಗ ಫೋರ್ಟ್ ರೋಟರಿ ಕ್ಲಬ್, ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಶಿವಮೊಗ್ಗ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರ ಸ್ತನ ಕ್ಯಾನ್ಸರ್ ಉಚಿತ ತಪಾಸಣೆಯ ಮ್ಯಾಮೋಗ್ರಫಿ ಮತ್ತು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ದಿನಾಂಕ 15/4/2025 ಮಂಗಳವಾರ ಹಮ್ಮಿಕೊಳ್ಳಲಾಗಿದೆ. ಸ್ಥಳ SRBMS ರೋಟರಿ ಬಾಲಭವನ, DC ಸರ್ಕಲ್ ಹತ್ತಿರ, ಚಿತ್ರದುರ್ಗ. ಸಮಯ ಬೆಳಿಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆವರೆಗೆ. ಇದರ ಸದುಪಯೋಗವನ್ನು ಚಿತ್ರದುರ್ಗದ ಸಮಸ್ತ ಜನತೆ ಪಡೆದುಕೊಳ್ಳಲು ಕೋರಲಾಗಿದೆ. ಪ್ರಕಟಣೆ MH ಚಂದ್ರಶೇಖರ ಶೆಟ್ಟಿ, ಜುವೆಲರ್ಸ್, ಚಿತ್ರದುರ್ಗ. ಈಗ ಕೇಳಿ ಜನಪದ ಗೀತೆ.